2022 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಶ್ವೇತಾ, ತಮಗ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಈಗ ನಮ್ಮೆಲ್ಲ ಶ್ರೋತೃಗಳು ಸ್ಟೀರಿಯಾಡ್ಸ್ ಬಗ್ಗೆ ಕೇಳಲಿಕ್ಕೆ ಕುತೂಹಲ ಭರಿತರಾಗಿ ಕೂತಾರ. ಆ ನಂತರ ಅವರು ತಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ ಸ್ಟೀರಾಯ್ಡ್ಸ್ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮಿಂದ. ಮೊದಲನೇದಾಗಿ ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಇವತ್ತು ನಿಮ್ಗೆ ಗೊತ್ತಿರೋ ಪ್ರಕಾರ ಸ್ಟೀರಾಯ್ಡ್ಸ್ ಬಗ್ಗೆ ಮಾತಾಡ್ತಿದ್ದೇವೆ. ಕಾಮನ್ ಆಗಿ ಸ್ಟೀರಾಯ್ಡ್ಸ್ ಎಲ್ಲ ಹೆಲ್ತ್ ಕೇರ್ ಫೆಸಿಲಿಟಿಯಲ್ಲಿ ಎಲ್ಲ ಡಾಕ್ಟರ್ಸ್ ತಮ್ಮ ರೋಗಿಗಳಿಗೆ ಕೊಡ್ತಾರೆ. ಸೊ ಆ್ಯಸ್ ಅ ಪೇಷಂಟ್ ನಿಮಗೆ ಏನು ಗೊತ್ತಿರಬೇಕು ಅಂದರೆ ಈ ಸ್ಟೀರಾಯ್ಡ್ಸ್ ಯಾವ ಕಾಯಿಲೆಗಳಿಗೆ ಕೊಡ್ತಾರೆ, ಎಷ್ಟು ಪ್ರಮಾಣ ತಗೋಬೇಕು ಮತ್ತು ಎಷ್ಟು ದಿನಗಳವರೆಗೂ ಇದನ್ನು ಸೇವಿಸಬೇಕು ಹಾಗೂ ಅದರ ಸೈಡ್ ಎಫೆಕ್ಟ್ಸ್ಗಳೇನು, ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಸೊ ನೋಡೋಣ, ಇದು ಇದ್ರ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಮೊದಲನೇದಾಗಿ ಸ್ಟೀರಾಯ್ಡ್ಸ್ ಎಂದರೇನು? ಸ್ಟೀರಾಯ್ಡ್ಸ್ ಅಂದರೆ ಇದು ಒಂದು ಹಾರ್ಮೋನ್, ನಮ್ಮ ಬಾಡಿಯಲ್ಲಿಯೇ ನಮ್ಮ ದೇಹದಲ್ಲಿಯೇ ಉತ್ಪತ್ತಿಯಾಗುವ ಒಂದು ಹಾರ್ಮೋನ್. ಸೊ ನಮ್ಮ ದೇಹದಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಒಂದು ಗ್ರಂಥಿ ಇರುತ್ತೆ, ಆ ಗ್ರಂಥಿಯಿಂದ ಸ್ಟೀರಾಯ್ಡ್ಸ್ ಉತ್ಪತ್ತಿಯಾಗುತ್ತೆ. ಸೊ ಇದಕ್ಕೆ ನಮಗೆ ಕೊಲೆಸ್ಟ್ರಾಲನ್ನು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಿಕೊಂಡು ಸ್ಟೀರಾಯ್ಡ್ಸನ್ನು ಉತ್ಪತ್ತಿ ಮಾಡುತ್ತೆ. ಸೊ ಸ್ಟೀರಾಯ್ಡ್ಸ್ರಲ್ಲಿ ಮೂರು ಬಗೆಗಳಿವೆ. ಒಂದು ಮಿನರಲೋಕಾರ್ಟಿಕಾಯ್ಡ್ ಅಂತ, ಇನ್ನೊಂದು ಗ್ಲುಕೋಕಾರ್ಟಿಕಾಯ್ಡ್, ಕೊನೆಯದಾಗಿ ಸೆಕ್ಸ್ ಸ್ಟೀರಾಯ್ಡ್ಸ್ ಅಂತ ಹೇಳ್ತೇವೆ, ರೈಟ್? ಸೊ ಈ ಸ್ಟೀರಾಯ್ಡ್ಸ್ ಮೇನ್ ಕೆಲಸಗಳೇನು ನಮ್ಮ ದೇಹದಲ್ಲಿ, ಒಂದನೇದಾಗಿ ಇದು ನಮ್ಮ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತದೆ. ಎರಡನೇದು ಇದು ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕೂಡ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತದೆ. ಮತ್ತು ಈ ಸೋಡಿಯಂ ಪೊಟ್ಯಾಷಿಯಂ ಅಂತ ಹೇಳೋ ಎಲೆಕ್ಟ್ರೋಲೈಟ್ಸ್, ಮೇನ್ಲಿ ಎಲೆಕ್ಟ್ರೋಲೈಟ್ಸ್ ಹೋಮಿಯೋಸ್ಟೇಸಸ್, ಈ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸಿಗೆ ಹಾಗೂ ಮತ್ತು ಕೆಲವೊಂದು ಎಷ್ಟೊಂದು ಕೆಲಸಗಳು ಮಾಡುತ್ತದೆ ಸ್ಟೀರಾಯ್ಡ್ಸ್. ಸೊ ಫಸ್ಟ್ ನಾವು ಇವಾಗ ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂದರೆ ನಾವು ಯೂಶ್ವಲಿ ಕಾರ್ಟಿಕೋಸ್ಟೀರಾಯ್ಡ್ಸ್ ಬಗ್ಗೆ ಮಾತಾಡೋದು. ಸೊ ಮೇನ್ ಫಂಕ್ಷನ್ ಇದು ಕೆಲಸ ಏನು ಅಂತಂದರೆ ಇಟ್ ಈಸ್ ಅ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ. ಸೊ ಇದು ನಮ್ಮ ದೇಹದಲ್ಲಿರೋ ಇನ್ಫ್ಲಮೇಷನ್ ಅನ್ನೋದನ್ನು ಕಡಿಮೆ ಮಾಡುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಅ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ. ಬಂದುಬಿಟ್ಟು ಇದ್ರದ್ದು ಯೂಸಸ್ ಏನು? ಸೊ ಇದ್ರದ್ದು ಮೇನ್ ಯೂಸಸ್ ಎಲ್ಲೆಲ್ಲಿ ಇನ್ಫ್ಲಮೇಷನ್ ಅಂತ ಕಾಯಿಲೆಗಳಿರುತ್ತೆ ಅದರಲ್ಲಿ ಇದನ್ನು ಯೂಸ್ ಮಾಡ್ತೇವೆ. ಫಸ್ಟ್ನೇದಾಗಿ ಕಾಮನ್ ಆಗಿ ಯೂಸ್ ಮಾಡೋ ಕಂಡೀಷನ್ ಅಂದರೆ ಆಸ್ತಮಾ. ಸೊ ಆಸ್ತಮಾ ಪೇಷಂಟ್ಸಲ್ಲಿ ಸ್ಟೀರಾಯ್ಡ್ಸ್ನ ಯೂಸ್ ಮಾಡ್ತೇವೆ. ಹಾಗೂ ಸಿ ಒ ಪಿ ಡಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ರೋಗಗಳಲ್ಲಿ, ಅಥವಾ ಈ ಜಾಯಿಂಟ್ ಪೇನ್, ರೊಮೆಟಾಯ್ಡ್ ಆರ್ಥರೈಟಿಸ್ ಆರ್ ರಿಯಾಕ್ಟಿವ್ ಆರ್ಥರೈಟಿಸ್ ಅನ್ನೋ ಕಾಯಿಲೆಗಳಲ್ಲಿ ಸಹ ಸ್ಟೀರಾಯ್ಡ್ಸ್ನ ಯೂಸ್ ಮಾಡಲಾಗುತ್ತದೆ. ಈ ಚರ್ಮ ರೋಗಗಳು ಕಾಮನ್ ಆಗಿ ನೀವು ಎಕ್ಸಿಮಾ ಈ ಥರ ಸ್ಕಿನ್ ಡಿಸೀಸಸ್ ಇರುತ್ತಲ್ಲ, ಇದರಲ್ಲಾಗಿ ಮೋಸ್ಟ್ ಕಾಮನ್ ಸ್ಟೀರಾಯ್ಡ್ಸ್ನ ಯೂಸ್ ಮಾಡ್ತಾರೆ. ಮತ್ತು ಕೆಲವೊಂದು ಆಟೋ ಇಮ್ಯೂನ್ ಡಿಸೀಸ್ ಅನ್ನೋ ಕಾಯಿಲೆಗಳಲ್ಲಿ ಕೂಡ ಸ್ಟೀರಾಯ್ಡ್ಸ್ನ ಯೂಸ್ ಮಾಡ್ತಾರೆ. ಈ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಏನು? ಕೆಲವೊಂದು ಸತೆ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿರುತ್ತಲ್ಲ ಅದು ಸರಿಯಾಗಿ ವರ್ಕ್ ಮಾಡೋದಿಲ್ಲ, ನಮ್ಮ ಬಾಡಿ ಒಳಗಿರೋ ಸೆಲ್ಸ್ಗೇ ಅದು ಹೋಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇದನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಸ್ SLE, ಇದಕ್ಕೆ ಒಂದು ಉದಾಹರಣೆ. ಹಾಗೂ ಇನ್ನೂ ಕೆಲವು ಕಂಡೀಷನ್ಸ್ ಹೇಳಬೇಕಂದ್ರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್, ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಆ್ಯಕ್ಚುಲಿ ಇದು ಫಾರಿನ್ ಮಟೀರಿಯಲ್. ಸೊ ನಮ್ಮದು ಬಾಡಿಯಲ್ಲಿರೋ ಸೆಲ್ಸ್ನ ಅದನ್ನು ಅಟ್ಯಾಕ್ ಮಾಡೋಕ್ಕೆ ಹೋಗುತ್ತೆ. ಸೊ ಅದನ್ನು ನಾವು ಪ್ರಿವೆಂಟ್ ಮಾಡಬೇಕು, ನಮ್ಮ ಬಾಡಿಯಲ್ಲಿರೋ ಇಮ್ಯುನಿಟಿನ ನಾವು ಸಪ್ರೆಸ್ ಮಾಡಬೇಕು. ಸೊ ಸ್ಟೀರಾಯ್ಡ್ಸ್ನ ಸಪ್ರೆಸ್ ಮಾಡಲಿಕ್ಕೆ ಸಹ ಯೂಸ್ ಮಾಡಲಾಗುತ್ತದೆ. ಎಸ್. ಆಮೇಲೆ ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಅಂತ ಹೇಳ್ತೀವಿ, ಶಾಕ್. ಸೊ ಕೆಲವು ಎಷ್ಟೊಂದು ಕಂಡೀಷನ್ಸ್ಗೆ ಸ್ಟೀರಾಯ್ಡ್ಸ್ನ ಯೂಸ್ ಮಾಡ್ತೇವೆ. ಸೊ ದೀಸ್ ಆರ್ ಕಾರ್ಟಿಕೋ ಸ್ಟೀರಾಯ್ಡ್ಸ್. ಇವಾಗ ನಾನು ಸೆಕ್ಸ್ ಸ್ಟೀರಾಯ್ಡ್ಸ್ ಅಂತ ಹೇಳಿದೆ. ಸೊ ಸಿಂಥೆಟಿಕಲಿ ಅವೈಲೇಬಲ್ ಸ್ಟೀರಾಯ್ಡ್ಸ್ ಆರ್ ಸೆಕ್ಸ್ ಸ್ಟೀರಾಯ್ಡ್ಸ್ ಆರ್ ಕಾಲ್ಡ್ ಎಸ್ ಅನಾಬೋಲಿಕ್ ಸ್ಟೀರಾಯ್ಡ್ಸ್. ಸೊ ನೀವು ಕೇಳಿರ್ಬೋದು ಈ ಜಿಮ್ಮಿಗೆ ಹೋಗ್ತಾರೆ, ಸ್ಟೀರಾಯ್ಡ್ಸ್ ಕೊಡ್ತಾರೆ, ತಗೋಬಾರ್ದು. ಈಗ ರೀಸೆಂಟಾಗಿ ಡೆತ್ ಆಫ್ ಪುನೀತ್ ರಾಜ್ಕುಮಾರ್, ಎಷ್ಟೊಂದು ಜನ ಕೇಳಿರ್ತೀವಿ ಇದು ಸ್ಟೀರಾಯ್ಡ್ಸ್ ಕೊಟ್ಟಿದ್ದಾರೆ, ಪ್ರೋಟೀನ್ಸ್ ಕೊಟ್ಟಿದ್ದಾರೆ. ಸೊ ಅಂಥವನ್ನ ಸಿಂಥೆಟಿಕಲಿ ಅವೈಲೇಬಲ್ ಸೆಕ್ಸ್ ಸ್ಟೀರಾಯ್ಡ್ಸ್ನ ನಾವು ಅನಾಬೋಲಿಕ್ ಸ್ಟೀರಾಯ್ಡ್ಸ್ ಅಂತ ಕರಿತೇವೆ. ಸೊ ಇದನ್ನು ಯಾವ ಯಾವ ಕಂಡೀಷನ್ನಲ್ಲಿ ಕೊಡ್ತಾರೆ? ಇದನ್ನು ರೆಗ್ಯುಲರ್ ಆಗಿ ಕೊಡೋದಿಲ್ಲ. ಸೊ ಸ್ಪೆಸಿಫಿಕ್ ಕಂಡೀಷನ್ಸ್ ಎಲ್ಲಿ ಅಂತಂದರೆ ವೇರ್ ಟೆಸ್ಟೆಸ್ಟಿರೋನ್ ಡೆಫಿಷಿಯನ್ಸಿ ಇರುತ್ತೆ. ಟೆಸ್ಟೆಸ್ಟಿರೋನ್ ಅಂದರೆ ಏನು? ಇದು ಒಂದು ಮೇಲ್ ಸೆಕ್ಸ್ ಹಾರ್ಮೋನ್. ಸೊ ಈ ಗಂಡು ಮಕ್ಕಳಲ್ಲಿ ಸೆಕ್ಸ್ ಹಾರ್ಮೋನ್ ರೆಡ್ಯೂಸ್ ಆದಾಗ ಟೆಸ್ಟೆಸ್ಟಿರೋನ್ ಅಂತ ನಾವು ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿಗೋಸ್ಕರ ಕೊಡ್ತೇವೆ. ಇನ್ನೂ ಕೆಲವೊಂದು ಕಂಡೀಷನ್, ಯಾರಿಗೆ HIV ಅಥವಾ ಏಡ್ಸ್ ಇರುತ್ತೆ ಅವರಲ್ಲಿ ಈ ಮಸಲ್ಸ್ ಎಲ್ಲ ತುಂಬ ಸಣ್ಣ ಆಗಿಬಿಟ್ಟಿರುತ್ತೆ, ಅಂಥವರಲ್ಲಿ ಈ ಮಸಲ್ ಗ್ರೋತ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಕೂಡ ಅನಾಬೋಲಿಕ್ ಸ್ಟೀರಾಯ್ಡ್ಸ್ನ ಕೊಡಲಾಗುತ್ತದೆ. ಇನ್ನೂ ಕೆಲವೊಂದು ಕಂಡೀಷನ್ಸ್ ಅಂದರೆ ಡಿಲೇಡ್ ಪ್ಯೂಬರ್ಟಿ, ಈ ಪ್ಯೂಬರ್ಟಿ ಎಲ್ಲಿ ಡಿಲೇ ಆಗುತ್ತಲ್ಲ ಅಂಥವರಲ್ಲಿ ಸಹ ಈ ಅನಾಬೋಲಿಕ್ ಸ್ಟೀರಾಯ್ಡ್ಸ್ನ ಕೊಡ್ಬೋದು. ಕಮಿಂಗ್ ಟು ದ ವೆರೈಟೀಸ್, ಇದರಲ್ಲಿ ಯಾವ್ಯಾವ ಫಾರ್ಮುಲೇಷನ್ಸ್ ಇದೆ ಸ್ಟಿರಾಯ್ಡ್ಸಲ್ಲಿ, ಒಂದು ಸಿಸ್ಟಮಿಕ್ ಆಗಿ ಕನ್ಸ್ಯೂಮ್ ಮಾಡುವಂಥ ವೆರೈಟಿ, ಇನ್ನೊಂದು ಲೋಕಲ್ ನಾವು ಎಲ್ಲಿ ಜಾಗಕ್ಕೆ ಇನ್ಫ್ಲೇಮ್ ಆಗಿರುತ್ತೋ ಅಲ್ಲಿ ಹಚ್ಕೋಬೋದು. ಈ ಸಿಸ್ಟಮಿಕ್ ಯೂಸ್ ಮಾಡುವಂಥ ಸ್ಟಿರಾಯ್ಡ್ಸ್ ಆದರೆ ನಾವು ಓರಲಿ ಮಾತ್ರೆ ಔಷಧಿ ಮುಖಾಂತರ ತಗೋತೀವಿ, ಅಥವಾ ಇಂಜೆಕ್ಷನ್ಸ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ಸ್ ಅವರ್ ಇಂಟ್ರಾವಿನಸ್ ಇಂಜೆಕ್ಷನ್ಸ್ ಮುಖಾಂತರ ತಗೋತೀವಿ. ಈ ಲೋಕಲೈಸ್ಡ್ ಅಂದರೆ ಈ ಸ್ಕಿನ್, ನಮಗೆ ಸ್ಕಿನ್ ಅಷ್ಟೇ ಇಲ್ಲೇ ಇನ್ಫೆಕ್ಟ್ ಆಗಿದೆ ಅಂತಂದರೆ ಸುಮ್ಮನೆ ಮಾತ್ರೆ ಯಾಕೆ ತಗೋಬೇಕು, ಅಲ್ಲಿ ಅಷ್ಟೇ ಅಪ್ಲೈ ಮಾಡ್ಬೋದಲ್ಲ. ಮುಲಾಮ ರೂಪದಲ್ಲಿ ಸಿಗ್ತದೆ ಆಯಿಂಟ್, ಎಸ್ ಮುಲಾಮ ಕ್ರೀಮ್ ರೂಪದಲ್ಲಿ ಸಿಗುತ್ತದೆ. ಆಮೇಲೆ ಈವನ್ ಐ ಡ್ರಾಪ್ಸ್, ಇಯರ್ ಡ್ರಾಪ್ಸ್, ಕಣ್ಣಿಗೆ ಅಥವಾ ಕಿವಿಗೆ ಹಾಕುವಂಥ ಡ್ರಾಪ್ಸ್ ಸಹ ಸ್ಟಿರಾಯ್ಡ್ಸ್ ಅಲ್ಲಿ ಸಿಗುತ್ತದೆ. ಇನ್ಹೇಲರ್ಸ್, ನಾನು ನಿಮ್ಗೆ ಹೇಳಿದ ಪ್ರಕಾರ ಆಸ್ತಮಾದಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಾರಲ್ಲ, ಸೊ ಇನ್ಹೇಲರ್ಸ್ ಮುಖಾಂತರ ಸಹ ಸ್ಟಿರಾಯ್ಡ್ಸ್ನ ಯೂಸ್ ಮಾಡ್ಬೋದು. ಆರ್ ನೇಸಲ್ ಸ್ಪ್ರೇಸ್, ಸೊ ಇದರಲ್ಲಿ ಎಲ್ಲ ನಾವು ಸ್ಟಿರಾಯ್ಡ್ಸ್ನ ಡಿಫ್ರೆಂಟ್ ಬರೀ ಮಾತ್ರೆಗಳು ಅಲ್ಲ, ಇಯರ್ ಡ್ರಾಪ್ಸ್, ಐ ಡ್ರಾಪ್ಸ್, ಇನ್ಹೇಲರ್ಸ್, ನೇಸಲ್ ಸ್ಪ್ರೇ ಆರ್ ಆಯಿಂಟ್ಮೆಂಟ್ಸ್ ಮೂಲವಾಗಿ ಇದನ್ನ ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಕಾಮನ್ಲಿ ಅವೈಲಬಲ್ ಸ್ಟಿರಾಯ್ಡ್ಸ್ ಯಾವುವು ನಿಮ್ ಕ್ವೆಶನ್ ಬರುತ್ತೆ. ಸೊ ಅವು ಪ್ರೆಡ್ನಿಸೋನ್, ಕಾರ್ಟಿಸೋನ್, ಹೈಡ್ರೋಕಾರ್ಟಿಸೋನ್, ಡೆಕ್ಸಾಮೆಥಸೋನ್. ಸೊ ಬೇಸ್ಡ್ ಆನ್ ಯಾವ ರೋಗಗಳಿಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಸ್ಟಿರಾಯ್ಡ್ ಕೊಡಬೇಕು ಅನ್ನೋದು ನಿಮ್ಮ ವೈದ್ಯರು ಡಿಸೈಡ್ ಮಾಡ್ತಾರೆ. ಸೊ ನಿಮಗೆಲ್ಲ ಇವಾಗ ನಾನು ಏನು ಹೇಳಿದೆ ಸ್ಟಿರಾಯ್ಡ್ ಅಂದರೆ ಏನು, ಅದು ಎಲ್ಲಿ ಸಿಕ್ರೀಟ್ ಆಗುತ್ತೆ, ಅದರ ಯೂಸಸ್ ಏನು ಅಂತ ನಿಮಗೆ ಹೇಳಿದೆ. ನೆಕ್ಸ್ಟ್ ಬಂದುಬಿಟ್ಟು ವಾಟ್ ಆರ್ ದ ಸೈಡ್ ಎಫೆಕ್ಟ್ಸ್, ಇದರ ಅಡ್ಡ ಪರಿಣಾಮಗಳೇನು ಅದು ನೀವು ಮೊದಲು ತಿಳ್ಕೊಂಡಿರಬೇಕು. ಸೊ ಸ್ಟಿರಾಯ್ಡ್ಸನ್ನು ಎಕ್ಸಸ್ ಆಗಿ ಯೂಸ್ ಮಾಡಿದರೆ ಅದು ಒಂದು ಸಿಂಡ್ರೋಮ್ ಕಾಸ್ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಎಸ್ ಕಶಿಂಗ್ ಸಿಂಡ್ರೋಮ್. ಸೊ ಎಕ್ಸಸ್ ಆಗಿ ಸ್ಟಿರಾಯ್ಡ್ಸ್ ಯೂಸ್ ಮಾಡಿದರೆ ಕಶಿಂಗ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಬರುತ್ತೆ. ಕಶಿಂಗ್ ಸಿಂಡ್ರೋಮ್ ಸಿಂಡ್ರೋಮ್ ಅಂದರೆ ಏನು, ಅಬ್ನಾರ್ಮಲ್ ವೇಟ್ ಗೇನ್. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಸೈಡ್ ಎಫೆಕ್ಟ್ಸ್ ಅಡ್ಡ ಪರಿಣಾಮ ಅಂತಂದರೆ ವೇಟ್ ಗೇನ್, ತೂಕ ಹೆಚ್ಚಾಗ್ಬಿಡೋದು ಒಮ್ಮೆಲೆ. ಸೊ ಯಾಕೆ ಅಂತಂದರೆ ಅವನಿಗೆ ಜಾಸ್ತಿ ರೋಗಿಗಳಿಗೆ ಜಾಸ್ತಿ ಹಸಿವಾಗುತ್ತದೆ. ಸೊ ಅವರು ಜಾಸ್ತಿ ಊಟ ಮಾಡಿದಾಗ ಡೆಫಿನೆಟ್ಲಿ ದ ವೇಟ್ ವಿಲ್ ಇನ್ಕ್ರೀಸ್. ಸೊ ಈ ಇದರಲ್ಲಿ ವೇಟ್ ಇನ್ಕ್ರೀಸ್ ಹೆಂಗಿರುತ್ತೆ ಅಂತಂದರೆ ಮುಖ ಭಾಗದಲ್ಲಿ ದಪ್ಪ ಆಗೋದು, ದೇಹದ ಮೇಲ್ಭಾಗ ಅಂದರೆ ಈ ಹೊಟ್ಟೆ, ಎದೆ ಭಾಗ, ಬೆನ್ನು ಇದೆಲ್ಲ ದಪ್ಪ ಆಗಿರುತ್ತೆ ಜಾಸ್ತಿ ಕೊಲೆಸ್ಟ್ರಾಲ್ ಸೇರಿಕೊಂಡು, ಆದರೆ ಈ ಕೈ ಕಾಲು ಸಣ್ಣದಾಗಿರುತ್ತೆ. ಸೊ ಇಟ್ ಇಸ್ ಟಿಪಿಕಲಿ ಕಶಿಂಗ್ ಸಿಂಡ್ರೋಮ್ ಅಂತ ಕರಿತೀವಿ. ಇನ್ನೊಂದು ಇದನ್ನು ಸ್ಟಿರಾಯ್ಡ್ಸ್ನ ಲಾಂಗ್ ಟರ್ಮ್ ಯೂಸ್ ಮಾಡಿದಾಗ ಏನಾಗುತ್ತೆ, ಡಿಪ್ರೆಷನ್, ದ ಪರ್ಸನ್ ವಿಲ್ ಗೋ ಇನ್ ಟು ಡಿಪ್ರೆಷನ್. ಆಮೇಲೆ ಬಿಹೇವಿಯರಲ್ ಚೇಂಜಸ್ ಅಂತಾರೆ, ಅಂದರೆ ಸರಿಯಾಗಿ ನಿದ್ದೆ ಬರೋದಿಲ್ಲ. ಸೊ ಆಲ್ ದೀಸ್ ಬಿಹೇವಿಯರಲ್ ಚೇಂಜಸ್ ಇರುತ್ತೆ. ಆಮೇಲೆ ಕೆಲವೊಂದು ಸತಿ ಸ್ಟಮಕ್ ಅಪ್ಸೆಟ್ ಅಂತ ಹೇಳ್ತಾರೆ, ಸುಮ್ಮನೆ ಹೊಟ್ಟೆ ಊದ್ಕೊಂಡ್ಬಿಟ್ಟಿರುತ್ತೆ, ಏನೂ ತಿಂದಿರಲ್ಲ, ಏನೂ ಇಲ್ಲ, ಆದ್ರೂ ಹೊಟ್ಟೆ ಊದ್ಕೊಂಡಿರುತ್ತೆ. ಸೊ ಈ ಥರ ಆಮೇಲೆ ಬೋನ್ ಫ್ರ್ಯಾಕ್ಚರ್ಸ್, ಆಸ್ಟಿಯೋಪೊರೋಸಸ್ ಅಂತ ಕರಿತೀವಿ. ಈ ಕ್ಯಾಲ್ಶಿಯಂ ಪ್ರಮಾಣ ಕಡಿಮೆ ಆಗುತ್ತೆ, ಸ್ಟಿರಾಯ್ಡ್ಸ್ ಏನು ಮಾಡುತ್ತೆ, ಕ್ಯಾಲ್ಶಿಯಂ ಎಬ್ಸಾರ್ಪ್ಷನ್ನ ಇನ್ಹಿಬಿಟ್ ಮಾಡುತ್ತೆ. ಅದಕ್ಕೆ ಕ್ಯಾಲ್ಶಿಯಂ ಪ್ರಮಾಣ ಕಡಿಮೆ ಆದ ತಕ್ಷಣ ಬೋನ್ಸ್ ಸ್ಟ್ರಾಂಗ್ ಆಗಿರೋದಿಲ್ಲ, ಫ್ರ್ಯಾಕ್ಚರ್ ಆಗೋದು ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ರೈಟ್, ನೆಕ್ಸ್ಟ್ ಈ ಸೈಡ್ ಎಫೆಕ್ಟ್ಸ್, ಇವೆಲ್ಲ ಓರಲ್ ಸ್ಟಿರಾಯ್ಡ್ ಸೈಡ್ ಎಫೆಕ್ಟ್ಸ್. ಕಮಿಂಗ್ ಟು ದ ಈ ಸಿಸ್ಟ್ ಲೋಕಲಾಗಿ ಅಪ್ಲೈ ಮಾಡಿದ್ರೆ ವಾಟ್ ಆರ್ ದ ಸೈಡ್ ಎಫೆಕ್ಟ್ಸ್, ಈಗ ನಾನು ಹೇಳಿದೆ ನಿಮಗೆ ಸ್ಕಿನ್ನಿಗೆ ಆಯಿಂಟ್ಮೆಂಟ್ ಎಲ್ಲ ಸಿಗುತ್ತೆ ಅಂತ. ಸೊ ಆ ಥರ ಆಯಿಂಟ್ಮೆಂಟನ್ನು ನೀವು ಜಾಸ್ತಿ ಸಮಯ ಯೂಸ್ ಮಾಡಿದರೆ ಏನಾಗುತ್ತೆ, ಆ ಏರಿಯಾದಲ್ಲಿ ನಿಮಗೆ ಒಂದು ಗುಳ್ಳೆ ಥರ ಕಾಣಿಸ್ಕೊಳ್ಳೋದು, ಮಡವೆ ಥರ ಕಾಣಿಸ್ಕೊಳ್ಳೋದು, ಅಥವಾ ಈಗ ಓರಲ್ಲಿ ನೀವೇನಾದರೂ ಸ್ಪ್ರೇ ಯೂಸ್ ಮಾಡ್ತಾ ಇದ್ರೆ ಬಾಯಲ್ಲಿ ಹುಣ್ಣಾಗುವಂಥ ಚಾನ್ಸಸ್ಸು. ಸೊ ದೀಸ್ ಆರ್ ದ ಇವೆಲ್ಲ ಸೈಡ್ ಎಫೆಕ್ಟ್ಸ್, ಸ್ಟಿರಾಯ್ಡ್ಸ್ಗಳ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಹಂಗಂತ ಹೇಳಿಬಿಟ್ಟು ಎಲ್ಲರಿಗೂ ಸ್ಟಿರಾಯ್ಡ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಅರ್ಥ ಅಲ್ಲ, ಆಯ್ತಾ. ಕೆಲವೊಬ್ಬರಲ್ಲಿ ಮಾತ್ರ ಈ ಸೈಡ್ ಎಫೆಕ್ಟ್ಸ್ನ ನಾವು ಕಾಣ್ಬೋದು, ಅಂದರೆ ಜನರಲೈಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಜನರಲೈಸ್ ಮಾಡ್ಲಿಕ್ಕಾಗಲ್ಲ ಮೇಡಮ್, ನಿಮ್ಮ ವೈದ್ಯರ ಸಲಹೆದಂತೆ ನೀವು ತಗೊಂಡ್ರೆ ಡೆಫಿನೆಟ್ಲಿ ಇದ್ರ ಸೈಡ್ ಎಫೆಕ್ಟ್ಸ್ನ ನೀವು ಕಡಿಮೆ ಮಾಡ್ಬೋದು. ನೀವು ಜಸ್ಟ್ ಹಂಗೆ ಅಂಗಡಿಗೆ ಹೋಗ್ಬಿಟ್ಟು ನನಗೆ ಅದು ಕೊಡಿ ಸ್ಟಿರಾಯ್ಡ್ ಆ ಸ್ಟಿರಾಯ್ಡ್ ತಗೊಂಡು ನಿಮ್ಮಷ್ಟಕ್ಕೆ ಸ್ವಂತ ನೀವೇ ಡಾಕ್ಟರ್ ಆಗಿ ಅಪ್ಲೈ ಮಾಡಿಕೊಂಡ್ರೆ ಅದ್ರ ಸೈಡ್ ಎಫೆಕ್ಟ್ಸ್ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲಾರ್ದೆ ನಾವು ಸೇವಿಸಿದ್ರೆ ಖಂಡಿತ ಅಡ್ಡ ಪರಿಣಾಮ ಇರುತ್ತದೆ. ಯೆಸ್ ಮೇಡಮ್. ಸೊ ಒಟ್ಟಾರೆ ಹೇಳೋದಾದರೆ ಸ್ಟಿರಾಯ್ಡ್ಸ್ನ ನಾವು ಜಾಸ್ತಿ ಟೈಮ್ ಯೂಸ್ ಮಾಡಿದರೆ ಈ ದೊಡ್ಡವರಲ್ಲಿ ಯೂಶ್ವಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಅಥವಾ ಆಸ್ಟಿಯೋಪೊರೋಸಿಸ್ ಅಂದರೆ ಬೋನ್ ಫ್ರ್ಯಾಕ್ಚರ್ಸ್ ಜಾಸ್ತಿ ಆಗುತ್ತೆ, ಅಥವಾ ಈ ಚಿಕ್ಕ ಮಕ್ಕಳಲ್ಲಿ ಈ ಸ್ಟಿರಾಯ್ಡ್ಸ್ನ ಕೊಟ್ಟರೆ ಅವ್ರ ಗ್ರೋತ್ನ ಹ್ಯಾಂಪರ್ ಮಾಡ್ದಂಗೆ ಆಗುತ್ತೆ, ಅವರ ಬೆಳವಣಿಗೆ ಕಡಿಮೆ ಆಗುತ್ತೆ. ಬಟ್ ಕೆಲವೊಂದು ಡಿಸೀಸ್ಗಳಿಗೆ ನೀವು ಸ್ಟಿರಾಯ್ಡ್ಸ್ ಕೊಡಲೇಬೇಕು ಚಿಕ್ಕ ಮಕ್ಕಳನ್ನು, ಇದನ್ನು ಬಿಡೋಕ್ಕಾಗಲ್ಲ. ಆದರೆ ಅದ್ರ ಸೈಡ್ ಎಫೆಕ್ಟ್ಸ್ ಏನು ಅಂತಂದರೆ ಈ ಗ್ರೋತ್ ಕಡಿಮೆ ಆಗೋದು, ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತಾರೆ. ಇನ್ ಕೇಸ್ ಆಫ್ ಪ್ರೆಗ್ನೆಂಟ್ ಆಮೇಲೆ ಈ ಬ್ರೆಸ್ಟ್ ಫೀಡಿಂಗ್ ವಿಮೆನ್ ಅಲ್ಲಿ ಇರ್ತಾರಲ್ಲ, ಅವ್ರದ್ರಲ್ಲಿ ಕೂಡ ಸ್ಟಿರಾಯ್ಡ್ಸ್ ಭಾಳ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕಾಗ್ತದೆ. ಸೊ ಇನ್ನೊಂದು ಸ್ಟಿರಾಯ್ಡ್ಸ್ ಕೂಡ ಇಂಟರ್ಯಾಕ್ಷನ್, ಅಂದರೆ ನೀವು ಮೊದಲನೇ ಯಾವುದಾದ್ರೂ ಒಂದು ಕಾಯಿಲೆ ಇದೆ ಅದಕ್ಕೋಸ್ಕರ ನೀವು ಟ್ಯಾಬ್ಲೆಟ್ಸ್ ಔಷಧಿ ತೊಗೊಳ್ತಾ ಇದ್ರಿ ಅಂದರೆ ನಿಮಗೆ ನಿಮ್ಮ ವೈದ್ಯರ ಹತ್ರ ನೀವು ಹೋದಾಗ ಅದ್ರ ಬಗ್ಗೆ ನೀವು ಫಸ್ಟ್ ಹೇಳಬೇಕು, ನನಗೆ ಬಿ ಪಿ ಇದೆ, ನಾನು ಈ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ನನಗೆ ಥೈರಾಯ್ಡ್ ಇದೆ, ಈ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ. ಸೊ ಅದ್ರ ಮೇಲೆ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ನಿಮ್ಗೆ ಯಾವ ಸ್ಟಿರಾಯ್ಡ್ ಕೊಡಬೇಕು ಅಥವಾ ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ಕೆಲವೊಂದು ಡಿಸೀಸಸ್ ಇದೆ ವೇರ್ ಸ್ಟಿರಾಯ್ಡ್ಸ್ ನೀವು ಕೊಡೋಕ್ಕಾಗೋದಿಲ್ಲ, ಹೈಪರ್ ಟೆನ್ಷನ್ ಪೇಷಂಟ್ಸಲ್ಲಿ, ಅಥವಾ ಇನ್ ಕೇಸ್ ಆಫ್ ಇಫ್ ಯು ಆರ್ ಅಲರ್ಜಿಕ್ ಟು ಸ್ಟಿರಾಯ್ಡ್ಸ್, ನೀವು ಅಲರ್ಜಿಕ್ ಇದ್ರೆ ಆ ಥರ ಕಂಡೀಷನ್ ಕೂಡ ನಿಮಗೆ ಸ್ಟಿರಾಯ್ಡ್ಸ್ ಕೊಡೋಕೆ ಆಗೋದಿಲ್ಲ. ಡಯಾಬಿಟಿಸ್, ಸೊ ಈ ಥರ ಎಲ್ಲ ಕಂಡೀಷನಲ್ಲಿ ಸ್ಟಿರಾಯ್ಡ್ಸ್ ಆರ್ ಕಾಂಟ್ರಾಇಂಡಿಕೇಟೆಡ್, ಅದನ್ನು ಕೊಡೋಕ್ಕಾಗೋದಿಲ್ಲ. ಸೊ ಮುಂಚೆ ನೀವು ಹೋದಾಗ ನಿಮ್ಮ ಡಾಕ್ಟರ್ ಕೇಳ್ತಾರೆ ಮುಂಚೆ ನೀವು ಯಾವ್ದಾದ್ರು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ರಾ ಇಲ್ವಾ ಅಂತ. ಸೊ ಅದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕಾಗುತ್ತೆ ನಿಮ್ಮ ಡಾಕ್ಟರಿಗೆ. ಬಂದುಬಿಟ್ಟು ಸೈಡ್ ಎಫೆಕ್ಟ್ಸ್ ಆಫ್ ದಿಸ್ ಅನಾಬೋಲಿಕ್ ಸ್ಟಿರಾಯ್ಡ್ಸ್. ಸೊ ಮೋಸ್ಟ್ ಆಫ್ ದಮ್ ಏನು ಮಾಡ್ತಾರೆ, ಅನಾಬೋಲಿಕ್ ಸ್ಟಿರಾಯ್ಡ್ಸ್ ಅಂದರೆ ನಾನು ನಿಮಗೆ ಮುಂಚೆ ಹೇಳಿದ ಪ್ರಕಾರ ದ ಸಿಂಥೆಟಿಕ್ ಸೆಕ್ಸ್ ಹಾರ್ಮೋನ್ಸ್ ಆರ್ ಯೂಸ್ಡ್ ಆಸ್ ಅನಾಬೋಲಿಕ್ ಆರ್ ಕಾಲ್ಡ್ ಆಸ್ ಅನಾಬೋಲಿಕ್ ಸ್ಟಿರಾಯ್ಡ್ಸ್. ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಯೂಶ್ವಲಿ ಜಿಮ್ಮಿಗೆ ಅದೆಲ್ಲ ಹೋದಾಗ ಜಾಸ್ತಿ ಸೇವಿಸೋದ್ರಿಂದ ಮಸಲ್ ಮಾಸ್ ಜಾಸ್ತಿ ಆಗುತ್ತೆ. ಫುಲ್ಲಿ ಪ್ಯಾಕ್ ಸಿಕ್ಸ್ ಪ್ಯಾಕಿಂಗ್ ಎಲ್ಲ ಅಂತಾರಲ್ಲ, ಆ ಥರ ಬೇಗನೆ ಅವರು ಅಥ್ಲೀಟ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು. ಅಥವಾ ಯಾರೋ ಫಿಲ್ಮ್ ಆ್ಯಕ್ಟರ್ಸ್ ಅವರು 2-3 ತಿಂಗಳಲ್ಲಿ ಯಾವುದೋ ಒಂದು ಫಿಲ್ಮ್ ಸೈನ್ ಮಾಡಿಬಿಟ್ಟಿದ್ದಾರೆ, ಅವರು ಬಾಡಿನ ಗೇನ್ ಮಾಡಬೇಕು, ಪರ್ಸ್ನಾಲಿಟಿ ಮೇಂಟೈನ್ ಮಾಡೋಕ್ಕೆ ಈ ಥರ ಅನಾಬೋಲಿಕ್ ಸ್ಟಿರಾಯ್ಡ್ಸ್ನ ಮಿಸ್ಯೂಸ್ ಮಾಡ್ತಾರೆ. ಆರ್ ಟು ಎನ್ಹ್ಯಾನ್ಸ್ ದ ಪರ್ಫಾರ್ಮೆನ್ಸ್, ಅವ್ರಿಗೆ ಯಾವುದೋ ಒಂದು ಕಾಂಪಿಟೇಷನ್ ಇರುತ್ತೆ, ಆ ಕಾಂಪಿಟೇಷನಲ್ಲಿ ಎನ್ಹ್ಯಾನ್ಸಿಂಗ್ ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸಿಂಗ್ ಡ್ರಗ್ಸ್ ಆಗಿ ಕೂಡ ಇದನ್ನ ಸ್ಟಿರಾಯ್ಡ್ಸ್ನ ಸೇವಿಸ್ತಾರೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೆಲವೊಂದು ಕಾಯಿಲೆಗಳಿಗೆ ನೀವು ಸ್ಟಿರಾಯ್ಡ್ಸ್ ತೊಗೊಳ್ಳೇಬೇಕು, ಆದರೆ ಅವನು ಸೈಡ್ ಎಫೆಕ್ಟ್ಸ್ ಹೇಗೆ ಕಡಿಮೆ ಮಾಡಬೇಕು ನೀವು, ರೈಟ್? ಸೊ ಫಸ್ಟ್ನೇದಾಗಿ ಯೂಸ್ ಅ ಶಾರ್ಟರ್ ಆ್ಯಕ್ಟಿಂಗ್ ಸ್ಟಿರಾಯ್ಡ್ಸ್. ಈ ಸ್ಟಿರಾಯ್ಡ್ಸಲ್ಲಿ ಒಂದು ಸ್ಟಿರಾಯ್ಡ್ಗೆ ಒಂದಿನ ಇರುತ್ತೆ ಆ್ಯಕ್ಷನ್ನು, ಇನ್ನೊಂದು ಸ್ಟಿರಾಯ್ಡ್ಗೆ 4 ದಿನ ಆ್ಯಕ್ಷನ್ ಇರುತ್ತೆ. ಸೊ ಡಿಫ್ರೆಂಟ್ ಸ್ಟಿರಾಯ್ಡ್ಸ್ ಹ್ಯಾವ್ ಡಿಫ್ರೆನ್ಸ್ ಲೈಫ್ ಸ್ಪ್ಯಾನ್, ಅಂದರೆ ಅದರ ಪರಿಣಾಮ ಜಾಸ್ತಿ ಇರ್ತದೆ, ಕೆಲವು ಥರದ್ದು ಕಡಿಮೆ ಇರ್ತದೆ. ಕಡಿಮೆ ಇರುತ್ತೆ. ಸೊ ಆದಷ್ಟು ಕಡಿಮೆ ಇರೋ ಶಾರ್ಟ್ ಲೈಫ್ ಸ್ಪ್ಯಾನ್ ಇರೋ ಸ್ಟಿರಾಯ್ಡ್ಸ್ನ ಯೂಸ್ ಮಾಡಬೇಕು. ಇನ್ನೂ ಅಂತಂದರೆ ಫಾರ್ ಶಾರ್ಟರ್ ಡ್ಯೂರೇಷನ್, ಅಂದರೆ ಕಡಿಮೆ ಸಮಯದಕ್ಕಷ್ಟೇ ಯೂಸ್ ಮಾಡಬೇಕು. ಸುಮ್ಮನೆ ಒಂದ್ಸತಿ ತೊಗೊಂಡ್ಬಿಟ್ಟು ನೀವು ಜಸ್ಟ್ ಕಂಟಿನ್ಯೂ ಅದನ್ನೇ ಕಂಟಿನ್ಯೂ ಯೂಸ್ ಮಾಡೋದು ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಎಲ್ಲ ಖಂಡಿತ ಅವಶ್ಯಕತೆ ಅದ ಅಲ್ಲಷ್ಟೇ ತೊಗೋಬೇಕು, ಅಲ್ಲಿ ಅಷ್ಟೇ, ಆ್ಯಂಡ್ ಸ್ವಲ್ಪ ಸಮಯ ಕಡಿಮೆ ಸಮಯಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕು. ಆಮೇಲೆ ಸ್ಟಿರಾಯ್ಡ್ಸ್ನ ಈಗ ಬೆಳಿಗ್ಗೆ ರಾತ್ರಿ ಅನ್ನೋದಕ್ಕಿಂತ ಬೆಳಿಗ್ಗೆನೆ ಕೊಟ್ಟಿರೋ ಡೋಸ್ ಎಲ್ಲ ಬೆಳಿಗ್ಗೆನೆ ತೊಗೊಂಡ್ರೆ ಅದ್ರ ಸೈಡ್ ಎಫೆಕ್ಟ್ಸ್ನ, ಅಂದರೆ ಒಂದೇ ಟೈಮಲ್ಲಿ ನೀವು ಅದನ್ನು ತೊಗೊಂಡ್ರೆ ಅದನ್ನ ಸೈಡ್ ಎಫೆಕ್ಟ್ಸ್ನ ಕಡಿಮೆ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಹೇಳ್ತಾರೆ ಆಲ್ಟರ್ನೇಟ್ ಥೆರಪಿ ಅಂತ. ಆಲ್ಟರ್ನೇಟ್ ಥೆರಪಿ ಅಂದರೆ ಫಸ್ಟ್ ಡೇ ನೀವು ಸ್ಟಿರಾಯ್ಡ್ಸ್ ತೊಗೋಬೇಕು, ನೆಕ್ಸ್ಟ್ ಡೇ ಅದನ್ನು ಬಿಡೋದು, ಸ್ಕಿಪ್ ಮಾಡೋದು, ಮತ್ತು ಥರ್ಡ್ ಡೇ ನೀವು ತೊಗೊಳೋದು. ಸೊ ಆಲ್ಟರ್ನೇಟ್ ಆಗಿ ಅವರು ಇದನ್ನು ಪಲ್ಸ್ ಥೆರಪಿ ಕೂಡ ಅಂತಾರೆ. ಸೊ ಈ ಥರ ತೊಗೊಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಫ್ ದ ಸ್ಟಿರಾಯ್ಡ್ಸ್ನ ನೀವು ಮಿನಿಮೈಸ್, ಕಡಿಮೆ ಮಾಡ್ಬೋದು. ಆಯಿತಾ? ಆಮೇಲೆ ಲೋಕಲ್ ಪ್ರಿಪರೇಷನ್ಸ್, ಈಗ ನಮಗೆ ಸ್ಕಿನ್ ಕಂಡೀಷನ್ ಇದೆ, ಇದರಲ್ಲಿ ಮಾತ್ರೆ ತೊಗೊಳ್ಳೋಕ್ಕಿಂತ ಹೆಚ್ಚು ನೀವು ಆ ಸ್ಕಿನ್ನಿಗೆ ಹಚ್ಚುವಂಥ ಆಯಿಂಟ್ಮೆಂಟ್ಸ್ಗಳನ್ನು ತೊಗೊಂಡ್ರೆ ಅದರ ಸೈಡ್ ಎಫೆಕ್ಟ್ಸ್ನ ಕಡಿಮೆ ಮಾಡ್ಕೋಬೋದು. ಸೊ ಒಟ್ಟಾರೆ ನಾನು ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ಟೀರಾಯ್ಡ್ಸು ಒಳ್ಳೆಯ ಔಷಧಿಗಳು, ಇವು ಆ್ಯಂಟಿ ಇನ್ಫ್ಲಮೇಟ್ರಿ, ಇವಕ್ಕೆ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇರೋದ್ರಿಂದ ಇವು ಎಷ್ಟೊಂದು ರೋಗಗಳಿಗೆ ರಾಮಬಾಣ. ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡಿದರೆ ಅದು ನಮ್ಮ ಇಮ್ಯೂನ್ ಸಿಸ್ಟಮನ್ನು ಸಪ್ರೆಸ್ ಮಾಡುತ್ತೆ. ಸೊ ಅದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ಹೀಗೆ ಹೇಳಿದ್ದೀನಿ, ಎಲ್ಲ ಸೈಡ್ ಎಫೆಕ್ಟ್ಸ್ ಹೇಳಿದ್ದೀನಿ ಅಂದ್ಕೊಂಡ್ಬಿಟ್ಟು ಯಾರ್ಯಾರೋ ಸ್ಟಿರಾಯ್ಡ್ಸ್ ತೊಗೊಳ್ತಾ ಇದ್ದೀರಾ, ಸಡನ್ನಾಗಿ ಅದನ್ನು ತೊಗೊಳೋದನ್ನು ನಿಲ್ಲಿಸಬಾರ್ದು. ಸಡನ್ನಾಗಿ ನೀವು ನಿಲ್ಲಿಸಿದ್ರೆ ಈಗೇನಾಗುತ್ತೆ, ನೀವು ಔಷಧಿ ಮೂಲಕ ಸ್ಟಿರಾಯ್ಡ್ಸ್ನ ತೊಗೊಳ್ತಿರ್ತೀರ, ನಿಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಹಾರ್ಮೋನ್ ಸೆಕ್ರೇಷನ್ ಸ್ಟಾಪ್ ಆಗಿರುತ್ತೆ. ನೀವು ಹೊರಗಡೆಯಿಂದ ತೊಗೊಳ್ತಿರ್ಬೇಕಾದ್ರೆ, ನೀವು ಸಡನ್ನಾಗಿ ಹೊರಗಡೆಯಿಂದ ತೊಗೊಳೋದನ್ನು ಔಷಧಿನೂ ಬಂದ್ ಮಾಡಿದರೆ ಏನಾಗುತ್ತೆ, ಕ್ರೈಸಿಸ್ ಆಗುತ್ತೆ, ಎಮರ್ಜೆನ್ಸಿ ಹೋಗಿ ಅಡ್ಮಿಟ್ ಆಗಿ ಸ್ಟಿರಾಯ್ಡ್ ಕ್ರೈಸಿಸ್ ಅಂತ ಹೇಳ್ತೀವಿ. ಸೊ ಯಾರೆಲ್ಲ ತೊಗೊಳ್ತಾ ಇದ್ದೀರಾ, ಸಡನ್ನಾಗಿ ಸ್ಟಾಪ್ ಮಾಡಬಾರ್ದು. ನಿಮ್ಮ ವೈದ್ಯರ ಹತ್ರ ಹೋಗಿ ಸಲಹೆ ತಿಳ್ಕೊಂಡು ಟೇಪರಿಂಗ್ ಡೋಸ್ ಆಗಿ ಸ್ಟಾಪ್ ಮಾಡಬೇಕು. ಅಂದರೆ ಇವಾಗ ಫಸ್ಟ್ 10 mg ತೊಗೋತಾ ಇದ್ದೀರಾ ಅನ್ಕೊಳ್ಳಿ, ಸೊ ಅದನ್ನು ಕ್ರಮೇಣವಾಗಿ 5 mg ಆ್ಯಂಡ್ ದೆನ್ ಟೇಪರಿಂಗ್ ಡೋಸಲ್ಲಾಗಿ ನಾವು ಸ್ಟಾಪ್ ಮಾಡಬೇಕಾಗುತ್ತೆ, ರೈಟ್? ಸೊ ಅಲ್ಟಿಮೇಟ್ಲಿ ನಮ್ಮ ಬಾಡಿಯಲ್ಲಿರೋ ಸ್ಟಿರಾಯ್ಡ್ಸ್ನ ಕೂಡ ನೀವು ಸಿಕ್ರೀಷನ್ ಹೆಚ್ಚು ಮಾಡ್ಕೋಬೋದು. ಈಗ ಹೊರಗಡೆಯಿಂದ ತೊಗೊಳ್ಳೋ ಸಿಂಥೆಟಿಕ್ ಸ್ಟಿರಾಯ್ಡ್ಸ್ಕಿನ್ನ ನಮ್ಮ ಬಾಡಿಯಲ್ಲಿರೋ ಸ್ಟಿರಾಯ್ಡ್ಸ್ ನ್ಯಾಚುರಲ್ ಆಗಿ ಏನಿದೆ ನಮ್ಮ ಬಾಡಿಯಲ್ಲಿ ಅದನ್ನೇ ನೀವು ಹೆಚ್ಚು ಮಾಡ್ಕೋಬೋದು. ಹೆಂಗೆ ಹೆಚ್ಚು ಮಾಡ್ಕೋಬೋದು? ಬೈ ರೆಗ್ಯುಲರ್ ಎಕ್ಸಸೈಸ್, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು, ಸ್ಟ್ರೆಸ್ ಲೆವೆಲ್ನ ಮಿನಿಮೈಸ್ ಮಾಡ್ಕೋಬೇಕು. ಸೊ ಈಗ ಎಷ್ಟೊಂದು ಡಿ ಸ್ಟ್ರೆಸ್ ಥೆರಪಿಗಳಿವೆ, ಯೋಗ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಸೊ ಅದನ್ನು ಮಾಡೋದ್ರಿಂದ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಕ್ಯಾಲ್ಶಿಯಂ ಹಾಗೂ ಪೊಟ್ಯಾಷಿಯಂ ರಿಚ್ ಫುಡ್ನ ತೊಗೋಬೇಕು, ವಿಟಮಿನ್ ಡಿ ಸಪ್ಲಿಮೆಂಟ್ಸ್ನ ತೊಗೋಬೇಕು. ಸೊ ಇವೆಲ್ಲ ತೊಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿರುವ ಹಾರ್ಮೋನ್ಸ್ಗಳನ್ನು ನಾವು ಹೆಚ್ಚಿಸ್ಕೊಳ್ಬಹುದು. ಮತ್ತು ಒಂದೇ ಒಂದು ಕೊನೆಯ ಪ್ರಶ್ನೆ ಅಂತಂದ್ರೆ, ಡಾಕ್ಟರ್ ಈಗಾಗಲೇ ಕರೆ ಮಾಡ್ಲಿಕ್ಕತ್ತಾರೆ ನಮ್ಮ ಶ್ರೋತೃಗಳು, ಈ ಸ್ಟಿರಾಯ್ಡ್ ಔಷಧಗಳನ್ನು ಸೇವಿಸೋ ಮೊದಲು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದು? ಎಸ್ ಮೇಡಮ್, ಒಳ್ಳೆಯ ಒಂದು ಪ್ರಶ್ನೆ. ಸ್ಟಿರಾಯ್ಡ್ ಹಾರ್ಮೋನ್ ತೊಗೊಳೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಬ್ಲಡ್ ಪ್ರೆಷರ್ನ ನೀವು ಮಾನಿಟರ್ ಮಾಡ್ಕೋಬೇಕು. ಯಾಕಂದರೆ ಸ್ಟಿರಾಯ್ಡ್ ಹಾರ್ಮೋನ್ ನಮ್ಮ ಬ್ಲಡ್ ಪ್ರೆಷರ್ನ ಹೈ ಮಾಡುತ್ತೆ. ಸೊ ಸ್ಟಿರಾಯ್ಡ್ ತೊಗೋಬೇಕಾದ್ರೆ ಮುಂಚೆ ನೀವು ಬ್ಲಡ್ ಪ್ರೆಷರ್ ನೋಡ್ಕೋಬೇಕು, ನಿಮ್ಮ ಬ್ಲಡ್ ಶುಗರ್ ನೋಡ್ಕೋಬೇಕು, ಯಾಕಂದರೆ ಸ್ಟಿರಾಯ್ಡ್ಸ್ ಬ್ಲಡ್ ಶುಗರ್ ಲೆವೆಲ್ನೂ ಜಾಸ್ತಿ ಮಾಡುತ್ತೆ. ಸೊ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ನೋಡ್ಕೋಬೇಕು, ಅಥವಾ ಸ್ಟಾರ್ಟ್ ನೀವು ಥೆರಪಿಯಲ್ಲಿ ಇರಬೇಕಾದ್ರೂ ಫ್ರೀಕ್ವೆಂಟ್ ಆಗಿ ಬ್ಲಡ್ ಶುಗರ್ ಅಥವಾ ಬ್ಲಡ್ ಶುಗರ್ ಚೆಕಪ್ ಮಾಡಿಸ್ಕೋತಾನೆ ಇರಬೇಕು. ಓಹೋ, ಬಹಳ ಒಳ್ಳೆ ಮಾಹಿತಿ ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಮೇಡಮ್ ರೀ. ನಮಸ್ತೆ, ಯಾರು ಮಾತಾಡೋದು? ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ಸರ್. ನಾನು ಶಿವಲಿಂಗಯ್ಯ. ಪ್ರಶ್ನೆ ಕೇಳ್ರಿ, ಕಡಿಮೆ ಅದ ಬಹಳ ಸಮಯ. ಶಿವಲಿಂಗಯ್ಯ ಪ್ರಶ್ನೆ ಕೇಳ್ರಿ. ರಾಯಬಾಗ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಹಾ ಹೇಳ್ರಿ. ಮೇಡಮ್, ನನ್ನ ಪ್ರಶ್ನೆ ಏನಂದ್ರೆ, ಸ್ಟೆರಾಯ್ಡ್ಗಳನ್ನ ಅತಿ ಹೆಚ್ಚು ಆಗೋದ್ರಿಂದ ಕಿಡ್ನಿಗೆ ಅಪಾಯಕಾರಿ ಅಂತೇಳಿ ನಾ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಓದಿದ್ದೆ ರೀ ಮೇಡಮ್ ರೀ. ಹೌದು, ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನಿಮ್ಗೆ ಕೇಳ್ತಾ ಇದ್ದೇನೆ. ಓಕೆ, ಅದು ಡೆಫಿನೆಟ್ಲಿ ನಾನು ನಿಮ್ಗೆ ಹೇಳಿದ ಪ್ರಕಾರ ಸ್ಟಿರಾಯ್ಡ್ಸ್ನ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಬೇಕು ನಿಮ್ಮ ವೈದ್ಯರ ಸಲಹೆದಂತೆ. ನೀವು ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಕಿಡ್ನಿಗೆ ಅಷ್ಟೇ ಅಲ್ಲ, ಇಟ್ ವಿಲ್ ಎಫೆಕ್ಟ್ ಯುವರ್ ಹಾರ್ಟ್, ನಿಮ್ಮ ಹಾರ್ಟ್ ಕೂಡ ಎಫೆಕ್ಟ್ ಆಗುತ್ತೆ, ಲಿವರ್ ಕೂಡ ಎಫೆಕ್ಟ್ ಆಗುತ್ತೆ, ಎಲ್ಲ ಅಂಗಾಂಗಗಳಿಗೂ ಎಫೆಕ್ಟ್ ಆಗುತ್ತೆ. ಸೊ ಇದನ್ನ ನೀವು ಜಾಸ್ತಿ ದಿನಗಳವರೆಗೆ ಡೆಫಿನೆಟ್ಲಿ ತಗೋಬಾರ್ದು ಇವರೆ. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಗಂಗಪ್ಪ ಕಲ್ಲಪ್ಪ ಸಿದ್ದನಗೌಡ ಬೆಳಗಾವಿ ಜಿಲ್ಲೆಯಿಂದ ಮಾತಾಡಿದ್ರಿ. ಗಂಗಪ್ಪ ಅವ್ರ ಪ್ರಶ್ನೆ ಕೇಳ್ರಿ. ಈಗ ಸ್ಟೈರ್ ಇರತಂತ ಕೆಲಸ ನಾವು ಹೇಳಿದ್ರಲ್ಲ ಪ್ರಶ್ನೆ, ನಾವು ಈಗ ಕೊಲೆಸ್ಟ್ರಾಲ್ ಜಾಸ್ತಿ ಇಕ್ಕಿತ್ತಲ್ಲ, ಯಾವ ಕಾರಣದಿಂದ ನಾವು ಕಡಿಮೆ ಮಾಡ್ಬೇಕ್ರಿ? ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಅಂತೀರಿ? ಇವತ್ತು ಸ್ಟೀರಾಯ್ಡ್ಸ್ ಬಗ್ಗೆ ಅದ, ಸ್ಟೀರಾಯ್ಡ್ಸ್ ಬಗ್ಗೆ ಅದ ಕಾರ್ಯಕ್ರಮ. ಸ್ಟೀರಾಯ್ಡ್ಸ್ ಅಂತ ಕೇಳಿರಿ ಗಂಗಪ್ಪ. ನೀವು ಪ್ರಶ್ನೆಗಳನ್ನ ಸ್ಟೀರಾಯ್ಡ್ಸ್ ಬಗ್ಗೆ ಕೇಳ್ರಿ ಅಂತ. ಅದನ್ನೇ ಅದ್ರಾಗ ನಡಕೊಂಡು ವಿವರಣೆ ಹೇಳುವಾಗ ಕೊಲೆಸ್ಟ್ರಾಲ್ ಹೆಚ್ಚು ಕಡಿಮೆ ಆಗ್ತೈತಿ ಅಂತ ಹೇಳಿದ್ರಲ್ಲ, ವಿವರಣೆ ಹೇಳ್ತಾರೆ. ನಾನು ಹೇಳಿದೆ ಕೊಲೆಸ್ಟ್ರಾಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಟಿರಾಯ್ಡ್ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದೆ ನಾನು. ಕೊಲೆಸ್ಟ್ರಾಲ್ ಎಷ್ಟಿರಬೇಕು, ಮಿನಿಮಮ್ ಇಷ್ಟಿರಬೇಕು ಅಂತಿದೆ. ಎಲ್ಲ ಕೊಲೆಸ್ಟ್ರಾಲ್ ಕೆಟ್ಟು ಅಂತಲ್ಲ, ಇಷ್ಟು ಕೊಲೆಸ್ಟ್ರಾಲ್ ಇರಬೇಕು ನಮಗೆ. ಅದಕ್ಕಿಂತ ಹೆಚ್ಚಿದ್ರೆ ಅದು ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ಸ್, ತೊಂದರೆಗಳಿರುತ್ತೆ. ಸೊ ಎಷ್ಟಿರಬೇಕು ಅಷ್ಟಿದ್ರೆ ಸಾಕು ಸ್ಟಿರಾಯ್ಡ್ ಹಾರ್ಮೋನ್ ಸಿಂಥಸಿಸ್ ಮಾಡೋಕೆ. ಹೌದ್ರಿ, ಇದು ಬ್ಲಡ್ ಟೆಸ್ಟ್ ಮಾಡ್ತಾರೆ ನಿಮ್ ಕೊಲೆಸ್ಟ್ರಾಲ್ ಲೆವೆಲ್, ಸೊ ಅದ್ರ ಮೇಲೆ ಹೆಚ್ಚಾಗ್ಯದೋ ಕಡಿಮೆ ಆಗ್ಯದೋ ಅಂತಂದ್ ಹೇಳ್ತಾರೆ. ಧನ್ಯವಾದ. ಹಲೋ ಹಲೋ, ಹಾ ಹೇಳ್ರಿ. ಎಸ್ ಡಿ ಎಂ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ನಾವ್ ಇಲ್ರಿ, ರಾಯಬಾಗಿಂದ ಭೀಮರಾವ್ ಕೊಕಾಟೆ ಮಾತಾಡೋದ್ರಿ. ಕೇಳ್ರಿ ಭೀಮರಾವ್. ದಪ್ಪದವ್ರು ಸ್ಟೆರಾಯ್ಡ್ ತಗೋಬಹುದನ್ರಿ? ದಪ್ಪಿದ್ದವರು ಸ್ಟೀರಾಯ್ಡ್ ತಗೋಬಹುದೇನು? ದಪ್ಪ ಇದ್ದಾಗ ನಿಮ್ದು ಒಳ್ಳೆ ಪ್ರಶ್ನೆ ಇದು. ದಪ್ಪ ಇದ್ದವ್ರು ಸ್ಟೀರಾಯ್ಡ್ಸ್ ತಗೋಬೇಕು ಬೇಡ, ಯೂಶ್ವಲಿ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ನಿಮ್ದು ಮೊದಲೇನಾಗಿ ದಪ್ಪ ಇದ್ದವ್ರಿಗೆ ನೀವು ಬಿ ಪಿ ಜಾಸ್ತಿ ಬರೋ ಚಾನ್ಸ್, ಬಿ ಪಿ ಬರೋ ಚಾನ್ಸ್ ಇರುತ್ತೆ, ಶುಗರ್ ಬರೋ ಚಾನ್ಸ್ ಇರುತ್ತೆ. ಇಂಥ ಒಂದು ಕಾಯಿಲೆಗಳಿಗೆ ಸ್ಟೀರಾಯ್ಡ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಆದರೆ ಕೆಲವೊಂದು ರೋಗಗಳೇನಿರುತ್ತಲ್ಲ, ರಾಮಬಾಣ, ಸ್ಟೀರಾಯ್ಡ್ಸೇ ರಾಮಬಾಣ. ಸೊ ಆ ಥರ ನಾವು ಯೂಸಸ್ ನೋಡಿದ್ರೆ ಕೆಲವೊಂದು ಕಂಡೀಷನ್ ಯೂಸ್ ಮಾಡಬೇಕಾಗತ್ತೆ. ಅದು ನಿಮ್ಮ ವೈದ್ಯರ ಮೇಲೆ ಬಿಟ್ಟಿದ್ದು, ನಿಮ್ಮ ಕಂಡೀಷನ್ ನೋಡಿ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ವೈದ್ಯರ ಸಲಹೆ ಮೇರೆಗೆ ಮಾತ್ರ ತಗೋಬೇಕು. ಹೌದು ಹೌದು. ನಮಸ್ಕಾರ. ನಮಸ್ಕಾರ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ಕಾರ, ಕೇಳ್ರಿ ಪ್ರಶ್ನೆ ಕೇಳ್ರಿ ವೀರನ್ ಗೌಡ್ರ. ಥ್ಯಾಂಕ್ ಯು ಮೇಡಮ್. ಏನಿಲ್ಲ ಮೇಡಮ್, ಈಗ ನೀವು ಸ್ಟಿರಾಯ್ಡು ತಗೊಳ್ಳೋದು ಅಗತ್ಯನಂತ ಒಂದ್ ಕಡೆ ಹೇಳ್ತೀರಿ ಮೇಡಮ್, ಒಂದ್ ಕಡೆ ಅದನ್ನ ಓವರ್ ಆಗಿ ತಗೋಬಾರ್ದು ಅನ್ನೋದನ್ನ ಹೇಳ್ತೀರಿ ಮೇಡಮ್. ಅಂದ್ರೆ ಈಗ ಅದನ್ನ ಅದನ್ನ ಸರಿಯಾಗಿ ತಗೊಂಡ್ರೆ ಒಂದ್ ಹಂತಕ್ಕೆ ಹೋಗಿ ವೈದ್ಯರು ಅದನ್ನ ಸಂಪೂರ್ಣವಾಗಿ ನಿಲ್ಲಿಸ್ತಾರ? ಹೌದ್ರಿ, ಹೌದು, ಒಳ್ಳೆ ಪ್ರಶ್ನೆ ಇದು. ತಗೋಬೇಕು ಎರಡು ಹೇಳಿದೆ ನಾನು, ತಗೋಬೇಕು ಅಂತಾನು ಹೇಳಿದೆ, ತಗೋಬಾರ್ದು ಅಂತ ಹೇಳಿದೆ. ಸೊ ಒಳ್ಳೆ ಪ್ರಶ್ನೆ, ತಗೋಬೇಕು. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಟೈಮ್ ತನಕ ಅವಶ್ಯಕತೆ ಇದೆ ಅಷ್ಟೇ ತಗೋಬೇಕು. ಈ ವೈದ್ಯರು ಹೇಳಿದ ಟೈಮ್ ಮೀರಿ ನೀವು ತಗೊಳ್ತಾ ಇದ್ದೀರಿ ಅಂದ್ರೆ ಡೆಫಿನೆಟ್ಲಿ ಅದ್ರ ಸೈಡ್ ಎಫೆಕ್ಟ್ಸ್, ಅಡ್ಡ ಪರಿಣಾಮಗಳು ಇದ್ದೇ ಇರುತ್ತೆ. ಈ ಸ್ಟಿರಾಯ್ಡ್ಸ್ ತಗೋಬೇಕಾದ್ರೆ ಅದ್ರದ್ದು ಎಫೆಕ್ಟ್ಸ್ ಹೇಳಿದೆ, ಅದು ಬೋನ್ ಗಳನ್ನ ವೀಕ್ ಮಾಡುತ್ತೆ. ಆ ಥರ ಎಲ್ಲ ಇದ್ದಾಗ ನೀವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್, ಸ್ಟಿರಾಯ್ಡ್ಸ್ ಜೊತೆನೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್, ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ನ ಕಡಿಮೆ ಮಾಡುತ್ತೆ. ನೀವು ಎಷ್ಟು ದಿನ ಯೂಸ್ ಮಾಡ್ತೀರಾ ಅಷ್ಟು ದಿನದವರೆಗೂ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ತಗೋಬೇಕು ನೀವು. ಸ್ಟಿರಾಯ್ಡ್ ಸೇವನೆಯ ಬಗ್ಗೆ ಪದಾರ್ಥದಲ್ಲಿ ಕೆಲವೊಂದರಲ್ಲಿ ಹೇಳಿದ್ರಿ ಮೇಡಮ್, ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ? ನಾನು ನಿಮ್ಗೆ ಹೇಳಿದ ಪ್ರಕಾರ ಕ್ಯಾಲ್ಸಿಯಂ ಹೆಚ್ಚು ತಗೋಬೇಕು. ಸೊ ಯಾವ ಆಹಾರದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ? ಮಿಲ್ಕ್ ಆಗೋ ಮಿಲ್ಕ್ ಪ್ರಾಡಕ್ಟ್ಸ್, ಈ ಹಾಲು ಆಗೋ ಹಾಲಿಂದ ಆಗೋ ಪ್ರಾಡಕ್ಟ್ಸ್ಗಳಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ತುಪ್ಪ, ಹಾಲು, ಮೊಸರು, ಮಜ್ಜಿಗೆ. ಸೊ ಇದನ್ನೆಲ್ಲ ಹೆಚ್ಚು ಸೇವನೆ ಮಾಡಬೇಕಾಗುತ್ತೆ. ಇಲ್ಲ, ಸಿ ನಾವು ಎಷ್ಟು ಕಡಿಮೆ, ಈಗ ಜಾಸ್ತಿ ಏನು ಜಾಸ್ತಿ ತಗೊಂಡ್ರು ಅದು ವಿಷ, ಅಮೃತ ಜಾಸ್ತಿ ತಗೊಂಡ್ರು ಅದು ವಿಷನೇ ಆಗುತ್ತೆ. ಸೊ ಮಿನಿಮಮ್ ನೀವು ತಗೊಂಡ್ರೆ ಯಾವುದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಜಾಸ್ತಿ ಆದ್ರೆ ಡೆಫಿನೆಟ್ಲಿ ಅದ್ರದ್ದು ಸೈಡ್ ಎಫೆಕ್ಟ್ ಇರುತ್ತೆ. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಮೇಡಮ್, ನಮ್ ಪ್ರಶ್ನೆ ನಾವು ಯಾರು ಮಾತಾಡೋದು ಹೇಳ್ರಿ, ಎಲ್ಲಿಂದ? ಸೈದಾಪುರದಿಂದ ಶಿವಮಲ್ಲಪ್ಪ ಒಳಗಡೆ ಅಂತ ಮೇಡಮ್. ಶಿವಮಲ್ಲಪ್ಪ ಸೈದಾಪುರದಿಂದ? ಎಲ್ಲೇ ಸೈದಾಪುರ, ಎಲ್ಲೇ? ಧಾರವಾಡದ್ದು ಅಥವಾ ಬೇರೆ ಊರಿಂದ? ರಬಕೋ ಇಬ್ಬನಟ್ಟಿ ತಾಲೂಕು ಮೇಡಮ್. ಓಕೆ, ಪ್ರಶ್ನೆ ಕೇಳ್ರಿ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನಾವು ಮೊದ್ಲೀಗ 2-3 ವರ್ಷದಿಂದ ಅಂದ್ರೆ ನಾನು 31, ಈಗ ನನಗೆ 36 ಮೇಡಮ್. 33 ಇಂದ ನನಗೆ ರುಮಟಾಯ್ಡ್ ಆರ್ಥರೈಟಿಸ್ ಕಾಣ್ತಿತ್ತು ಮೇಡಮ್. ನಾನು SGM ಹಾಸ್ಪಿಟಲ್ ಅಲ್ಲಿ ಇದನ್ ತಗೊಳ್ತಾ ಇದ್ದೆ, ಮೆಡಿಸಿನ್ ತಗೊಳ್ತಾ ಇದ್ದೆ, ಚಿಕಿತ್ಸೆ ತಗೊಳ್ತಾ ಇದ್ದೆ. ಅಲ್ಲಿ ಒಂದೂವರೆ ವರ್ಷ ನಾನು ಟ್ರೀಟ್ಮೆಂಟ್ ತಗೊಂಡೆ ಮೇಡಮ್. ಅದು ಕಂಟ್ರೋಲ್ ಅಲ್ಲಿ ಇತ್ತು, ಬಟ್ ಅದು ಇದಾಗ್ಲಿಲ್ಲ. ಅಲ್ಲಿ ಸ್ಟೆರಾಯ್ಡ್ ಕೊಡ್ತಾನೆ ಇದ್ರು ಮೇಡಮ್, 4 mg 5 mg. ಈಗ ನಾನು ಅಲೋಪತಿ ಮೆಡಿಸಿನ್ ಅಲ್ಲಿ ಅದು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಹೋಗಲ್ಲ ಅಂತ ಗೊತ್ತಾಗಿ ನಾನು ಹೋಮಿಯೋಪತಿ ತಗೊಳ್ತಾ ಇದ್ದೀನಿ ಮೇಡಮ್. ಈಗ ಹೋಮಿಯೋಪತಿ ತಗೊಂಡು ಈಗ ಒಂದೂವರೆ ವರ್ಷ ಆಯ್ತು. ಈಗ ಅದು ಟಿಟ್ಟರ್ ಬಿಲೋ 20 ಬಂದಿದೆ ಮೇಡಮ್. ಆದ್ರೆ ಈಗ ನಾನು ಅದನ್ನ ಸ್ಟಿರಾಯ್ಡ್ ನಿಲ್ಲಿಸ್ಬಿಟ್ಟಿದ್ದೀನಿ. ಅಂದ್ರೆ ಈಗ ಸ್ಟಿರಾಯ್ಡ್ ಸೈಡ್ ಇಫೆಕ್ಟ್ ಇದೆ ಅಂತ ಡಾಕ್ಟರ್ ಹೇಳಿದ ಕೂಡಲೇ ನನಗೆ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬಂದು ಬಿಟ್ಟಿದ್ದೀನಿ ಮೇಡಮ್. ಅದು ಮೇಡಮ್, ಅದು ಒಂದು ಪೂರ್ತಿಯಾಗಿ ಕಡಿಮೆ ಮಾಡ್ತಾ ಬಂದು ಬಿಟ್ಟಿದ್ದಕ್ಕೆ ಸ್ವಲ್ಪ ನನಗೆ ಏನ್ ಅನಿಸ್ತಾ ಇದೆ, ಅದು ಒಂದೊಂದ್ಸಲ ಬಿಗ್ತಾ ಮತ್ತೆ ಇದಾಗ್ತಿದೆ ಮೇಡಮ್. ಅದು ಹೇಗ್ ಮಾಡ್ಬೇಕು ಮೇಡಮ್ ನನಗೆ? ಸರ್ ನೋಡಿ, ನೀವೀಗ ಹೋಮಿಯೋಪತಿ ತಗೊಳ್ತಾ ಇದ್ದೀರಿ ಅಂತ ಹೇಳ್ತಿದ್ರೆ, ಸೊ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಇದು ಅಲೋಪತಿ ಹೆಚ್ಚು ಹೋಮಿಯೋಪತಿ ಹೆಚ್ಚು ಅಂತ ನಾನು ಏನು ಹೇಳಲ್ಲ. ನೀವು ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಒಂದು ಲೈನಿಗೆ ನೀವು ಸ್ಟಿಕ್ ಆಗ್ಬೇಕು. ಈಗ ಅಲೋಪತಿ ತಗೊಂಡ್ರೆ ಅದರಿಂದ ಫುಲ್ ಸ್ಟಿಕ್ ಆಗ್ಬೇಕು. ಈಗ ಅದನ್ನ ತಗೊಳ್ತೀರಾ, ಅರ್ಧಮರ್ಧ ಹೋಮಿಯೋಪತಿಗೆ ಹೋಗ್ತೀರಾ, ಆಮೇಲೆ ಆಯುರ್ವೇದಕ್ಕೆ ಹೋಗ್ತೀರಾ, ಈ ತರ ನೀವು ಜಂಪ್? ಇಲ್ಲ ಮೇಡಮ್, ಅಲೋಪತಿ ಮೆಡಿಸಿನ್ ಈಗ ನಮ್ಮ ರಿಲೇಷನ್ ಒಬ್ಬ ಡಾಕ್ಟರ್ ಹೇಳಿದ್ರು, ಅಲೋಪತಿ ಮೆಡಿಸಿನ್ ಎಲ್ಲಿ ಕಂಟ್ರೋಲ್ ಅಲ್ಲಿ ಇಡಕ್ ಬರುತ್ತೆ ಹೊರತಾಗಿ ಪೂರ್ತಿ ಕ್ಯೂರ್ ಆಗಲ್ಲ ಅಂತ ಹೇಳಿದ್ರು. ಓಕೆ, ಅದಕ್ಕೆ ನಾನು ಹೋಮಿಯೋಪತಿ ತಗೊಂಡೆ. ಅದು ಟ್ರೀಟ್ಮೆಂಟ್ ನನಗೆ ಅದು ಚಲೋ ಅನಿಸ್ತು ಮೇಡಮ್. ಅದಕ್ಕ ಅದು ಕಡಿಮೆನೂ ಆಗೈತ್ರಿ. ಅದಕ್ಕ ಈಗ ಸ್ಟಿರಾಯ್ಡ್ ಮೊದ್ಲು 5 mg ಡೈಲಿ ಮುಂಜಾನೆ ಸಂಜೆ 5 mg 5 mg ಕೊಡ್ತಾ ಬಂದು ಈಗ 2 mg 2.5 mg 2 mg 1 mg ಕಡಿಮೆ ಮಾಡ್ತಾ ಬಂದು ಈಗ ಅದನ್ನ ಪೂರ್ತಿಯಾಗಿ ಬಿಟ್ಟು ಈಗ ಒಂದು ಎರಡು ತಿಂಗಳು ಆಯ್ತು ಮೇಡಮ್. ನೀವೇ ಬಿಟ್ಟಿದ್ದ ಅಥವಾ ನಿಮ್ ವೈದ್ಯರು ಬಿಡುವಂತ ಹೇಳಿದ್ದ? ಡಾಕ್ಟರ್ ಕೇಳಿಯೇ ಬಿಟ್ಟಿದ್ದು ಮೇಡಮ್. ಓಕೆ, ಹಾ, ಡಾಕ್ಟರ್ ಹೇಳಿದ್ದಕ್ಕೆ ಅಂದ್ರೆ ಅದು ಸ್ವಲ್ಪ ನಮ್ಮ ರಿಲೇಷನ್ ಡಾಕ್ಟರ್ ಇದ್ದ ಅವ್ರು ಹೇಳಿದ ಕೂಡಲೇ ಅದು ಕಡಿಮೆ ಮಾಡ್ತಾ ಬಂದು ಬಿಟ್ಟಿದ್ ಮೇಡಮ್. ಓಕೆ, ಆದ್ರೂ ಅದೀಗ ಸ್ವಲ್ಪ ಸಮಸ್ಯೆ ಅಂದ್ರೆ ಈ ತರ ಆಗ್ತಿದೆ ಮೇಡಮ್. ನೀವೇನ್ ಮಾಡಿ ಬಿಟ್ಟಿದ್ದೀರಲ್ಲ, ಇವನ್ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ನೋಡ್ರಿ, ಅದ್ರ ಲೆವೆಲ್ಸ್ ಗೊತ್ತಾಗುತ್ತೆ, ಮತ್ತೆ ಡಿಸೀಸ್ ನಿಮ್ಗೆ ರೋಗ ಹೆಚ್ಚಾಗ್ತಿದ್ದೇನೋ ಅಥವಾ ಸ್ಟೇಬಲ್ ಆಗಿದ್ದೇನೋ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ಮತ್ತೆ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ, ಮತ್ತೆ ನಿಮಗೆ ಒಂದು ಮಿನಿಮಮ್ ಡೋಸ್ ಆಫ್ ಸ್ಟೀರಾಯ್ಡ್ ಹಾಕ್ಬೇಕಾ ಏನು ಅಂತ ನಿಮ್ ವೈದ್ಯರು ಡಿಸೈಡ್ ಮಾಡ್ತಾರೆ ಅದನ್ನ. ಅಂದ್ರೆ ಅದು ಕಂಪ್ಲೀಟ್ ಆಗಿ ತಗೊಳ್ತಾ ಬಂದು ಕಂಪ್ಲೀಟ್ ಆಗಿ ಬಿಟ್ಟರೆ ಅದು ಈ ತರ ಪ್ರಾಬ್ಲಮ್ ಆಗುತ್ತಾ ಮೇಡಮ್? ಅದು ಸಾಮಾನ್ಯವಾಗಿ ಎಲ್ಲರಲ್ಲಿ ಆಗೋದಿಲ್ಲ. ನಿಮ್ದ್ರಲ್ಲಿ ಯಾಕೋ ಆಗಿದೆ ಅಂದ್ರೆ ನೀವು ಅದನ್ನ ಮತ್ತೊಂದ್ಸತಿ ಪರೀಕ್ಷೆ ಮಾಡಿಸ್ಬೇಕು. ಅದು ಬ್ಲಡ್ ಟೆಸ್ಟ್ ಮಾಡಿಸಿ ನೋಡ್ಬಿಟ್ಟು ಅದ್ರ ಮೇಲೆ ನಿಮ್ಮ ದೇಹ ಪ್ರಕೃತಿ, ಅದೇ ನಾನು ಹೇಳಿದ್ದು, ಎಲ್ಲರಿಗೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ನೋಡ್ಬೇಕು ನಿಮ್ಮ ವೈದ್ಯರು ಏನ್ ಹೇಳ್ತಾರೆ ಅಂತ. ಸರಿ ಮೇಡಮ್, ಧನ್ಯವಾದ. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ. ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ಮೇಡಮ್, ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ, ಹೇಳ್ರಿ. ಹಾ, ಕೇಳಿ. ನಮಸ್ಕಾರ ಮೇಡಮ್ ಅವ್ರಿ. ಸ್ಟೆರಾಯ್ಡ್ ಅಂದ್ರೆ ಇಂಜೆಕ್ಷನ್ ಅಷ್ಟೇ ಇರ್ತದ್ರ, ಮಲಾಮು ಮುಂದೆ ಟ್ಯಾಬ್ಲೆಟ್ಸ್ ರೂಪದಲ್ಲೇನು ಇರ್ಬೋದ್ರಿ ಮೇಡಮ್? ಹಾ ಸರ್, ನಾನು ಈಗ ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ಸ್ಟಿರಾಯ್ಡ್ಸ್ ಅಂತಂದ್ರೆ ಬರೀ ಇಂಜೆಕ್ಷನ್ ಅಷ್ಟೇ ಅಲ್ಲ, ಟ್ಯಾಬ್ಲೆಟ್ಸ್ ಇರುತ್ತೆ, ಸ್ಕಿನ್ಗೆ ಹಚ್ಕೊಳ್ಳೋ ಆಯಿಂಟ್ಮೆಂಟು, ನೇಸಲ್ ಸ್ಪ್ರೇ ಆಗಿರುತ್ತೆ, ಅಥವಾ ಕಣ್ಣಲ್ಲಿ ಹಾಕೊಳ್ಳೋ ಡ್ರಾಪ್ಸ್ ಇರುತ್ತೆ, ಕಿವಿಯಲ್ಲಿ ಹಾಕೊಳ್ಳೋ ಡ್ರಾಪ್ಸ್, ಹಲವಾರು ಫಾರ್ಮುಲೇಷನ್ಸ್ ವಿಧಗಳು ಇದೆ ಸರ್ ಇದರಲ್ಲಿ. ಹಲೋ, ಎಸ್ಡಿಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ಕಾರ, ವಿಜಯಪುರ ತಾಲೂಕು ಸತಗುಂಡಿ ಗ್ರಾಮದಿಂದ ವೆಂಕಣ್ಣ ಅಂತ ಮೇಡಮ್. ವೆಂಕಣ್ಣ, ಪ್ರಶ್ನೆ ಕೇಳ್ರಿ. ಇದು ಬಾಲಕರು ಇದ್ದಾಗೂ ತಗೋಬಹುದಾ ಅಂತ ಮೇಡಮ್. ಓಕೆ, ನೀವು ಒಳ್ಳೆ ಪ್ರಶ್ನೆ. ಈ ಸಣ್ಣ ಚಿಕ್ಕ ಮಕ್ಕಳಲ್ಲಿ ತಗೋಬೋದಾ ಬೇಡ ಅಂತ ಕೇಳ್ತಿದ್ದೀರ ನಾವು? ಚಿಕ್ಕ ಮಕ್ಕಳಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕು, ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲಿ ಇದು ಗ್ರೋತ್ ಕಡಿಮೆ ಆಗ್ಬಿಡುತ್ತೆ ಅವರಲ್ಲಿ. ಆಮೇಲೆ ಇದು ಗ್ಲೋಕೋಮ ಅಂತ ಒಂದು ಕಂಡೀಷನ್ ಇದೆ. ಏನು ಅಂತಂದ್ರೆ, ಈ ಕಣ್ಣೊಳಗಿರೋ ಪ್ರೆಷರ್ ಜಾಸ್ತಿ ಆದರೆ ಅದಕ್ಕೆ ನಾವು ಗ್ಲೋಕೋಮ ಅಂತ ಕರಿತೀವಿ. ಸೊ ಚಿಕ್ಕ ಮಕ್ಕಳಲ್ಲಿ ನೀವು ಸ್ಟಿರಾಯ್ಡ್ಸ್, ಈ ರೋಗಕ್ಕೆ ಸ್ಟಿರಾಯ್ಡ್ಸ್ ಬೇಕೇ ಅಂದ್ರೂ ನೀವು ಚೆಕ್ ಮಾಡಿಸ್ಕೊಳ್ತಾ ಇರಬೇಕು, ಕಣ್ಣಿನ ಪ್ರೆಷರ್ ಚೆಕ್ ಮಾಡಿಸ್ಕೊಳ್ತಾ ಇರಬೇಕು, ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು. ಬಟ್ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ನೀವು ಏನಾದರೂ ಆಲ್ಟರ್ನೇಟಿವ್ ಡ್ರಗ್ ಔಷಧಿಗಳಿದ್ರೆ ಅವನ್ನ ಕೊಟ್ಟು ಸ್ಟಿರಾಯ್ಡ್ಸ್ನ ಅವಾಯ್ಡ್ ಮಾಡಬೇಕು. ಧನ್ಯವಾದ ವೆಂಕಣ್ಣ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಮಂಜುನಾಥ್ ಅವರ, ಪ್ರಶ್ನೆ ಕೇಳ್ರಿ. ಸ್ಟೀರಾಯ್ಡ್ಸ್ ಅನ್ನೋದು ಇವತ್ತಿನ ವಿಷಯ, ಸ್ಟೀರಾಯ್ಡ್ ಬಗ್ಗೆ ಕೇಳಿರಿ. ಚಿಕಿತ್ಸೆ ಒಳಗ ಉಪಯೋಗ ಮಾಡ್ತಿರ್ತಾರಲ್ಲ ಸ್ಟೀರಾಯ್ಡ್ ಬಗ್ಗೆ ಗೊತ್ತಿಲ್ಲ ನಿಮ್ಗ? ಮಂಜುನಾಥ್ ಅವರೇ, ಸ್ಟಿರಾಯ್ಡ್ಸ್ ಅಂದ್ರೆ ಇದು ಹಾರ್ಮೋನ್ ಅಂತ, ನಮ್ಮ ದೇಹದಲ್ಲಿಯೇ ನಾರ್ಮಲ್ ಆಗಿ ಉತ್ಪತ್ತಿಯಾಗೋ ಹಾರ್ಮೋನ್ ಸ್ಟಿರಾಯ್ಡ್ಸ್ ಅಂತ ಕರಿತೇವೆ. ಈ ಹೊರಗಡೆ ಸಿಂಥೆಟಿಕ್ ಸ್ಟಿರಾಯ್ಡ್ಸ್ ಅಂದ್ರೆ ಈ ಮ್ಯಾನ್ ಮೇಡ್ ಸ್ಟಿರಾಯ್ಡ್ಸ್ನ ನಾವು ಔಷಧಿ ಮುಖಾಂತರ ಕೂಡ ತಗೊಳ್ತೇವೆ, ಟ್ಯಾಬ್ಲೆಟ್ಸ್, ಆಯಿಂಟ್ಮೆಂಟ್ಸ್ ಎಲ್ಲ ಸಿಗುತ್ತೆ. ಇದು ನಮ್ಮ ದೇಹದಲ್ಲೂ ಇರುತ್ತೆ ಹಾಗೂ ನಾವು ಆರ್ಟಿಫಿಷಿಯಲ್ ಆಗಿನೂ ಸೇವಿಸಬಹುದು. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಹಾ ಹೇಳ್ರಿ ಸರ್. ನಮಸ್ತೆ. ನಮಸ್ತೆ ನಮಸ್ತೆ. ಕೊಲೆಸ್ಟ್ರಾಲ್ ಇದು ಮಾತಾಡೋದಕ್ಕೆ ಅದಕ್ಕೆ ಹಿಂಗೆ ಇರಕತ್ತೆ, ಕೊಲೆಸ್ಟ್ರಾಲ್ ಹೆಂಗೆ ಇರ್ತಕ್ಕೈತೆ ಅಂತ ಕೇಳಿ. ನಿಮ್ಮ ಹೆಸರು ಹೇಳ್ರಿ. ಅದೇ ಇದು ಕಡ್ಕೊಂಡಿಂದ ರೀ ಮಾತಾಡೋದು ರೀ. ನಿಮ್ಮ ಹೆಸರು ಹೇಳ್ರಿ. ಹನುಮಂತ್ ನರಸಿಂಗನವ್ರಿ. ಹಾ, ಪ್ರಶ್ನೆ ಕೇಳ್ರಿ. ಕೊಲೆಸ್ಟ್ರಾಲ್ ಹೆಂಗೆ ಇರ್ತಕ್ಕೈತೆ ಅಂತ ಕೇಳಕತ್ತೆ ಸರ್. ಕೊಲೆಸ್ಟ್ರಾಲ್ ನಾನು ಹೇಳಿದೆ, ಇದು ಕೊಲೆಸ್ಟ್ರಾಲ್ ಬಗ್ಗೆ ಅಲ್ಲ, ಸ್ಟಿರಾಯ್ಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ಟಿರಾಯ್ಡ್ಸ್ ಪ್ರೊಡ್ಯೂಸ್ ಸಿಂಥಸಿಸ್ ಬಾಡಿ ಒಳಗೆ ಆಗಬೇಕು ಅಂದರೆ ಕೊಲೆಸ್ಟ್ರಾಲ್ ಬೇಕು. ಆ ಮಿನಿಮಮ್ ಅಮೌಂಟ್ ಎಷ್ಟಿರುತ್ತೆ ಅಷ್ಟೇ ಸಾಕು, ಹೆಚ್ಚಿಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಕೊಲೆಸ್ಟ್ರಾಲ್ದು. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಮೇಡಮ್, ಹೇಳ್ರಿ, ಯಾರು ಮಾತಾಡೋದು? ಸ್ಟಿರಾಯ್ಡ್ ಅಂದಿರಲ್ಲ, ಹಂಗಂದ್ರೆ ಕನ್ನಡದಲ್ಲಿ ಅದಕ್ಕೆ ಏನಂತಾರೆ? ಕನ್ನಡದಲ್ಲಿ ಅದಕ್ಕೆ ಸ್ಟಿರಾಯ್ಡ್ಗಳು ಅಂತಾನೆ ಹೇಳ್ತಾರೆ. ಅದು ಯಾವ ರೋಗಕ್ಕೆ ಸಂಬಂಧಪಡ್ತೈತ್ರಿ? ನೀವು ಯಾರು ಹೇಳ್ರಿ ಮಾತಾಡೋದು? ನಾನು ಮುದೋ ತಾಲೂಕ ಬೆಳಗಲಿಯಿಂದ ಮಹಾದೇವ್ ಅಂತರಿ. ಹಾ, ನಿಮ್ಗೆ ನಾನು ಸ್ಟಾರ್ಟಿಂಗ್ ಹೇಳಿದೆ, ಈ ಆಸ್ತಮಾ ಅಥವಾ ಈ ಸ್ಕಿನ್ ಡಿಸೀಸ್, ಏನಾದರೂ ಚರ್ಮ ರೋಗಗಳಿದ್ದರೆ ಅಥವಾ ಈ ಜಾಯಿಂಟ್ ಪೇನ್, ರೊಮೆಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಈ ಆಟೋಮ್ಯೂನ್ ಡಿಸೀಸ್ ಅಂತ ಹೇಳಿದೆ. ಸೊ ಇವೆಲ್ಲ ಕಾಯಿಲೆಗಳಿಗೂ ಸ್ಟಿರಾಯ್ಡ್ಸ್ನ ಉಪಯೋಗ ಮಾಡ್ಬೋದು. ಹೌದ್ರಿ? ನಾ ಈಗ ರೇಡಿಯೋ ಆನ್ ಮಾಡಿದ್ನಿ ಅಲ್ರಿ. ಓ, ಹಂಗಾತಾ? ಅದಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಅನಿಸ್ತದ? ಗೊತ್ತಾಗಿಲ್ಲ ರೀ. ಓಕೆ ಓಕೆ, ಡಾಕ್ಟರ್ ಹೇಳಿದ್ರಲ್ಲ ಸ್ವಲ್ಪ ತಿಳಿತಿಲ್ಲೋ. ಬಿ ಪಿ ಶುಗರ್ಗೆ ಸಂಬಂಧ ಇಲ್ಲಲ್ರಿ ಇದು? ಇಲ್ಲ ಇಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಸಂದೀಪ್ ಮಾತಾಡಿದ್ರಿ. ಸಂದೀಪ, ಲಘು ಕೇಳ್ರಿ ಪ್ರಶ್ನೆ. ಸ್ಟೆರಾಯ್ಡ್ ಟ್ರೀಟ್ಮೆಂಟ್ ಅರ್ಧಕ್ಕೆ ಸ್ಟಾಪ್ ಮಾಡಿದ್ರೆ ಬಾಡಿಗೆ ಸೈಡ್ ಎಫೆಕ್ಟ್ ಆಕೈತೇನ್ರಿ? ಹಾ, ನಾನು ನಿಮ್ಗೆ ಡೆಫಿನೆಟ್ಲಿ, ನೀವು ಅದು ಯಾವುದು ಕಾಯಿಲೆಗೆ ಅದು ತಗೊಳ್ತಾ ಇದ್ರೆ ಅದು ಫುಲ್ ನಿಮಗೆ ಕಡಿಮೆ ಆಗದೇ ನೀವು ಸ್ಟಿರಾಯ್ಡ್ಸ್ನ ಸ್ಟಾಪ್ ಮಾಡಿದ್ರೆ ಅದು ಕಾಯಿಲೆ ಮತ್ತು ಡಬಲ್ ಆಗಿ ನಿಮಗೆ ಕಾಣಿಸ್ಕೊಳ್ತದೆ. ಸೊ ಎಷ್ಟು ಅದನ್ನು ನಡ್ಬರಕ್ಕೆ ಸ್ಟಾಪ್ ಮಾಡೋಕ್ಕೆ ಬರೋಂಗಿಲ್ಲ ರೀ, ಫುಲ್ ತೊಗೋಬೇಕು ನೀವು ಅದನ್ನು ಡೋಸ್. ಓಕೆ, ಥ್ಯಾಂಕ್ಸ್. ಧನ್ಯವಾದ. ಇಷ್ಟೊತ್ತು ಡಾಕ್ಟರ್ ಸಾಕಷ್ಟು ಪ್ರಶ್ನೆಗಳು ಬಂದವು, ತಾವು ಕೂಡ ಬಹಳ ಸಮರ್ಪಕವಾಗಿ ಉತ್ತರ ನೀಡಿದ್ರಿ. ಇವತ್ತಿನ ವಿಷಯ ಆಗಿತ್ತು ಸ್ಟಿರಾಯ್ಡ್ಗಳು. ಈ ಬಗ್ಗೆ ನಿಮ್ಗೆ ಇಷ್ಟೊತ್ತು ತನಕ ಉತ್ತರಗಳನ್ನು ನೀಡಿದವರು ಡಾಕ್ಟರ್ ಶ್ವೇತಾ ಎ ಗೌಡಪ್ಪನವರ್. ದೂರವಾಣಿ ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಯನ್ನು ಹೇಳ್ತೀನಿ, ಗಮನಿಸಿ ಶ್ರೋತೃಗಳೇ. 0836 247777 ಅಥವಾ 2321100 ಅಥವಾ 7187000. ಇನ್ನು ಈ ವಾರದ ಬಹುಮಾನದ ಪ್ರಶ್ನೆ. ಸ್ಟೀರಾಯ್ಡ್ ಔಷಧಗಳನ್ನು ಸೇವಿಸುವ ಮೊದಲು ಯಾವ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ರಿ. ಸ್ಟೀರಾಯ್ಡ್ ಔಷಧಗಳನ್ನು ಸೇವಿಸುವ ಮೊದಲು ಯಾವ ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡ್ನೊಳಗೆ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈಗ ಹೇಳುವ ವಿಳಾಸಕ್ಕೆ ಕಳಿಸಬೇಕು. ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800009. ಮತ್ತೊಮ್ಮೆ ಹೇಳ್ತೀನಿ, ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ದಿನಾಂಕ 2/5/2023 ಕೇಳಿದ ಪ್ರಶ್ನೆ. ಕೈಯ ಯಾವ ಭಾಗಗಳನ್ನು ನಾವು ಹೆಚ್ಚಿನ ಅಂಶ ತೊಳೆಯುವುದನ್ನು ಮರಿತೀವಿ ಅನ್ನುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಕೈ ತೊಳೆಯುವಾಗ ಹೆಬ್ಬಟ್ಟಿನ ಮುಂಭಾಗ, ಹಿಂಭಾಗ, ಬೆರಳುಗಳ ತುದಿ, ಬೆರಳುಗಳ ಸಂಧಿ, ಉಗುರುಗಳ ಹಿಂದಿರುವ ಭಾಗ ಹಾಗೂ ಕೈಯ ಹಿಂಭಾಗ, ಈ ಭಾಗಗಳನ್ನು ಮರಿತೀವಿ ಅನ್ನೋದು ಉತ್ತರ. ಈ ಉತ್ತರವನ್ನು ಬರೆದು ಬಹುಮಾನ ಗಳಿಸಿದವರು ಶ್ರೀ ಲಿಂಗರಾಜು, No.41 ಬೊಮ್ಮೇನಹಳ್ಳಿ ಗ್ರಾಮ, ಗೊಂಡೇನಹಳ್ಳಿ ಅಂಚೆ, ತಾಲೂಕು ನಾಗಮಂಗಲ, ಜಿಲ್ಲೆ ಮಂಡ್ಯ. ಪಿನ್ 5714448. ಶ್ರೀಲಿಂಗರಾಜು ಅವರಿಗೆ ಅಭಿನಂದನೆಗಳು. ನಿಮ್ಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಿಕೊಡಲಾಗ್ತದೆ. ಇನ್ನು ನಮ್ಮ ಮುಂದಿನ ವಾರದ ವಿಷಯ ದೀರ್ಘಕಾಲದ ಆಯಾಸ ಸಿಂಡ್ರೋಮ್ ದಿನ. ಅವತ್ತು ದೀರ್ಘಕಾಲದ ಆಯಾಸ ಸಿಂಡ್ರೋಮ್ ದಿನ ಇರೋದ್ರಿಂದ ಆ ಬಗ್ಗೆ ಡಾಕ್ಟರ್ ನಿಮ್ಗೆ ಮಾಹಿತಿ ಕೊಡ್ತಾರೆ. ಮಾತನಾಡಲಿಕ್ಕೆ ಬರುವವರು ಡಾಕ್ಟರ್ ವಿನುತಾ ಚಿಕ್ಕಮಠ್ ಅವರು. ಶ್ರೋತೃ ಬಾಂಧವರೇ, ಇಷ್ಟೊತ್ತು ಸ್ಟೀರಾಯ್ಡ್ಗಳ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಂತಹ ಡಾಕ್ಟರ್ ಶ್ವೇತಾ ಎ ಗೌಡಪ್ಪನವರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ ಡಾಕ್ಟರ್. ಧನ್ಯವಾದಗಳು. ನಮಸ್ಕಾರ ಮೇಡಮ್. ಮತ್ತು ಪ್ರಶ್ನೆ ಕೇಳಿದ ಪ್ರಯತ್ನ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಲ್ಲಿಗೆ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ.